ಈ ಬಾರಿ ಅವರು ಪುನರಾಯ್ಕೆ ಬಯಸಿ ಕಣದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಮಾಜಿ ಸಚಿವ ಬಸವರಾಜ ಶಿವಣ್ಣವರ, ಜೆಡಿಎಸ್ ಅಭ್ಯರ್ಥಿಯಾಗಿ ಸುನೀತಾ ಪೂಜಾರ ಸೇರಿದಂತೆ 7 ಮಂದಿ ಅಭ್ಯರ್ಥಿಗಳು ಸ್ಪರ್ಧಾ ಕಣದಲ್ಲಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 2,07,188 ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 242 ಮತಗಟ್ಟೆಗಳಿದ್ದು 3 ಸೂಕ್ಷ್ಮ ಮತಗಟ್ಟೆಗಳು ಮತ್ತು 51 ಅತಿ ಸೂಕ್ಷ್ಮ ಮತಗಟ್ಟೆಗಳನ್ನು ಹೊಂದಿದೆ. ಈ ಕ್ಷೇತ್ರದಲ್ಲಿ 2018ರಲ್ಲಿ %83.05 ಮತದಾನವಾಗಿತ್ತು. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಹಸಿರು ಸಿರಿ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಪೂರ್ವ ಮುಂಗಾರಿಗೆ ಕೃಷಿ ಚಟುವಟಿಕೆಗಳು ಈ ಕುರಿತು ಹಾಸನದ ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಎಸ್ಟಿ ಭೈರಪ್ಪನವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಹಸಿರು ಸಿರಿ ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಅನ್ನವಿಡೋ ದೇವರಿಗೆ ಕೇಳಿ ಕಾರ್ಯಕ್ರಮ ಹಸಿರು ಸಿರಿ ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹಸಿರು ಸಿರಿ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾ ವಾಸುದೇವನ್ ಅವರು ಈ ಬಾನುಲಿ ಸರಣಿ ಕಾರ್ಯಕ್ರಮ ಕುರಿತಂತೆ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾರೆ. ನಂತರ ಪೂರ್ವ ಮುಂಗಾರಿಗೆ ಕೃಷಿ ಚಟುವಟಿಕೆಗಳು ಈ ಕುರಿತಂತೆ ಕೃಷಿ ಮಹಾವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಎಸ್ಟಿ ಭೈರಪ್ಪನವರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಈಗ ಕೇಳಿ ಹಸಿರು ಸಿರಿ ಬಾನುಲಿ ಸರಣಿ ಕಾರ್ಯಕ್ರಮ ಕುರಿತಂತೆ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾರೆ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾ ವಾಸುದೇವನ್ ಅವರು. ಎಲ್ಲ ರೈತ ಬಂಧುವರಿಗೆ ನಮಸ್ಕಾರ. ಹಾಸನದ ಆಕಾಶವಾಣಿ ವತಿಯಿಂದ ಮಧುಸೂದನ್ ರವರು ಅವರು ಒಂದು ವಿನೂತನವಾದಂತಹ ಒಂದು ಬಾನುಲಿ ಸರಣಿಯನ್ನು, ಅದರ ಹೆಸರು ಹಸಿರು ಸಿರಿ ಅಂತ ಹೇಳಿ, ನಾವು ನೂತನವಾಗಿ ಈ ಒಂದು ಬಾನುಲಿ ಸರಣಿಯನ್ನು 36 ವಾರಗಳ ಕಾಲ ಹಮ್ಮಿಕೊಂಡಿದ್ದೇವೆ. ಸೊ ಇದರಲ್ಲಿ ನೂತನವಾಗಿರುವಂತಹ ಕೃಷಿ ಸಂಬಂಧಿತ ಚಟುವಟಿಕೆಗಳ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಕೊಡಬೇಕು ಅಂತ ಹೇಳಿ ನಮ್ಮ ಮಹಾವಿದ್ಯಾಲಯದ ಎಲ್ಲ ನುರಿತ ಬೋಧಕರು ಈ ಒಂದು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಸೊ ಇದರಲ್ಲಿ ಪ್ರಮುಖವಾಗಿ ನಾವು ಈಗೇನು ಮುಂಗಾರು ಪ್ರಾರಂಭ ಆಗುತ್ತೆ, ಸೊ ಅದಕ್ಕೆ ಮುಂಚೆ ನಾವು ಪೂರ್ವ ಮುಂಗಾರಿ ಕೃಷಿಗೆ ಯಾವ ರೀತಿ ಚಟುವಟಿಕೆಗಳನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ, ಮತ್ತೆ ಮಣ್ಣಿನ ಆರೋಗ್ಯದ ಬಗ್ಗೆ ಇರಬಹುದು, ಮತ್ತೆ ಹಸಿರು ಗೊಬ್ಬರಗಳ ಯಾವ ರೀತಿ ಹಾಕಬಹುದು ನಮ್ಮ ರೈತ ಬಾಂಧವರು, ಯಾಕೆಂದ್ರೆ ಮಳೆ ಇನ್ನೇನು ಬರಬಹುದು. ಸೊ ಇನ್ನೇನು ನಾವು ಮುಂದೆ ಪ್ರಾರಂಭ ಆಗುತ್ತೆ ಬೆಳೆ, ಯಾವ್ದಾದ್ರು ಒಂದು ಬೆಳೆ ರಾಗಿ ಇರ್ಬೋದು, ಬೇರೆ ಅಥವಾ ಮೆಕ್ಕೆಜೋಳ ಇರ್ಬೋದು, ಅದನ್ನು ಹಾಕಕ್ ಮುಂಚೆ ನಮ್ಮ ಒಂದು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಹಸಿರೆಲೆ ಗೊಬ್ಬರಗಳು ಯಾವ್ದಾವ್ದಿದೆ, ಯಾವ್ದು ಸೂಕ್ತ, ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಮತ್ತೆ ನಮ್ಮ ಹೊಲಗದ್ದೆಗಳನ್ನು ಯಾವ ರೀತಿ ನಾವು ಉಳುಮೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅಂದ್ರೆ ಮಾಗಿ ಉಳುಮೆ ಇರ್ಬೋದು, ಮತ್ತೆ ಅದರ ಪ್ರಯೋಜನಗಳು ಯಾವ ರೀತಿ ಇರುತ್ತೆ ಅನ್ನೋದು, ಮತ್ತೆ ನಮ್ಮ ಒಂದು ಹಾಸನ ಜಿಲ್ಲೆಗೆ ಸೂಕ್ತವಾದ ಬೆಳೆ ಯಾವ್ದಿದೆ, ಅದನ್ನ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು, ಮುಂಗಾರು ಇರ್ಬೋದು ಹಿಂಗಾರು ಇರ್ಬೋದು, ಬೇಸಿಗೆ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು, ಮತ್ತೆ ಅದರಲ್ಲಿ ಬರುವಂತಹ ಒಳ್ಳೆಯ ತಳಿಗಳು ಯಾವ್ದಿದೆ ಅದನ್ನು ಸಹ ಸೂಕ್ತವಾಗಿರುವಂತಹ ತಳಿಗಳನ್ನು ಅವರು ಆಯ್ಕೆ ಮಾಡ್ಕೊಳ್ಳೋ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಹ ಕೊಡ್ತಾರೆ. ಮತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಕೃಷಿ ಕಾರ್ಮಿಕರುಗಳ ಕೊರತೆ ಬಹಳಷ್ಟು ಇರೋದ್ರಿಂದ ಕೃಷಿಗಳಲ್ಲಿ ಯಾವ ರೀತಿ ಯಂತ್ರೋಪಕರಣಗಳ ಮಹತ್ವ ಏನಿದೆ, ಉಳುಮೆ ಮಾಡಬೇಕು ಅಂದ್ರೆ ಯಾವ ಒಂದು ಉಪಕರಣಗಳನ್ನ ಉಪಯೋಗ ಮಾಡಬೇಕು ನಮ್ಮ ರೈತ ಬಂದ್ರೆ, ಕಳೆ ಕೀಳದಿರ್ಬೋದು ಅಥವಾ ಸಿಂಪಡಣೆ ಮಾಡೋದಿರ್ಬೋದು, ಹೀಗೆ ಹಲವಾರು ಏನು ಬಿತ್ತರ ಇಂದ ಹಿಡಿದು ಕಟಾವು ಮಾಡೋ ತನಕ ಯಾವ ರೀತಿ ನಾವು ಯಂತ್ರೋಪಕರಣಗಳನ್ನ ಉಪಯೋಗ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾವು ಸಹ ಮಾಹಿತಿಯನ್ನು ಕೊಡ್ತಾರೆ. ಮತ್ತೆ ಈಗಾಗಲೇ ತಮಗೆ ತಿಳಿದ ಎಲ್ಲ ಹೋಬಳಿಯಲ್ಲಿ ಮಟ್ಟದಲ್ಲಿ ನಮ್ಮ ರಾಜ್ಯ ಸರ್ಕಾರ ಈಗ ಕೃಷಿ ಯಂತ್ರಧಾರೆ ಅಂತ ಒಂದು ಪ್ರಾರಂಭ ಮಾಡಿದೆ, ಅದರಲ್ಲೂ ಯಾವ್ಯಾವ ಉಪಕರಣಗಳು ಸಿಗಬಹುದು, ಸೊ ಎಷ್ಟು ಅವರಿಗೆ ಖರ್ಚನ್ನು ಉಳಿಸಬಹುದು ಈ ಒಂದು ಯಂತ್ರೋಪಕರಣಗಳನ್ನ ಈ ಒಂದು ಯಂತ್ರಧಾರೆಯ ಮುಖಾಂತರ ಪಡ್ಕೊಂಡ್ರೆ, ಸೊ ಅದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಸಹ ಕೊಡ್ತಾರೆ. ಮತ್ತೆ ಈ ಒಂದು ಉತ್ಪಾದನೆಯಲ್ಲಿ ಮಾಡೋಕ್ ಮುಂಚೆ ಅದರ ಬೀಜೋಪಚಾರದ ಪ್ರಾಮುಖ್ಯತೆ ಏನಿದೆ, ಬೀಜೋಪಚಾರ ಯಾವ ಒಂದು ಶಿಲೀನಾಶಕ ಅಥವಾ ಕೀಟನಾಶಕದಿಂದ ಮಾಡಬೇಕು, ಸರಿಯಾದ ಪ್ರಮಾಣವನ್ನು ಯಾವ ರೀತಿ ಉಪಯೋಗ ಮಾಡಬೇಕು, ಮತ್ತೆ ಬೀಜೋಪಚಾರ ಮಾಡುವ ವಿಧಾನಗಳು ಯಾವ ರೀತಿ ಇರುತ್ತೆ, ಸೊ ಅದ್ರ ಬಗ್ಗೆನೂ ಸಹ ಮಾಹಿತಿಯನ್ನು ನಮ್ಮ ನುರಿತ ವಿಜ್ಞಾನಿಗಳು ಕೊಡ್ತಾರೆ. ಮತ್ತೆ ಈಗ ಜೈವಿಕ ಗೊಬ್ಬರಗಳ ಬಳಕೆ ಇದು ಬಹಳ ಮುಖ್ಯ, ಯಾಕೆಂದ್ರೆ ರಾಸಾಯನಿಕ ಗೊಬ್ಬರ ನಾವು ಬಹಳಷ್ಟು ಯಥೇಚ್ಛವಾಗಿ ಉಪಯೋಗ ಮಾಡ್ತಾ ಇದ್ದೇವೆ, ಇದನ್ನು ಕ್ರಮೇಣ ನಾವು ಕಡಿಮೆ ಮಾಡ್ಕೋಬೇಕು ಅಂದ್ರೆ ನಮ್ಮ ಜೈವಿಕ ಗೊಬ್ಬರಗಳು ಯಾವ್ದಾವ್ದಿದೆ, ಹಸಿರು ಗೊಬ್ಬರಗಳು ಯಾವ್ದಾವ್ದಿರುತ್ತೆ, ಮತ್ತು ಅದರಗಳ ಮಹತ್ವವೇನು, ಮತ್ತೆ ರೈತ ಬಾಂಧವರೇ ಯಾವ ರೀತಿಯಾಗಿ ತಮ್ಮ ಹೊಲಗಳದ್ದೆಗಳಲ್ಲೇ ಇರುವಂತಹ ತ್ಯಾಜ್ಯ ವಸ್ತುಗಳನ್ನು ಉಪಯೋಗ ಮಾಡಿ ಅವರು ಗೊಬ್ಬರಗಳನ್ನು ತಯಾರು ಮಾಡಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡ್ತೇವೆ. ಭತ್ತಕ್ಕೆ ಬಂದಾಗ ನಮಗೆ ಯಾಂತ್ರೀಕೃತ ಬೇಸಾಯ ಯಾವ ರೀತಿ ಮಾಡಬಹುದು, ಸೊ ಮತ್ತೆ ಅದರಲ್ಲಿ ಅರೆ ನೀರಾವರಿ ಪದ್ಧತಿ ಇರ್ಬೋದು ಅಥವಾ ಹೊಸ ಕೃಷಿ ಪದ್ಧತಿ ಇರ್ಬೋದು, ಮತ್ತೆ ಹೊಸ ತಳಿಗಳು ಯಾವುದಿದೆ ಅದ್ರ ಬಗ್ಗೆನೂ ಸಹ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡ್ತೇವೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ತಮಗೆ ಗೊತ್ತಿರೋ ಹಾಗೆ ದ್ರವರೂಪದ ರಾಸಾಯನಿಕ ಗೊಬ್ಬರಗಳು ಯಾವ ರೀತಿ ಇದೆ, ಸೊ ಅದರದ್ದು ಉಪಯೋಗ ಯಾವ ರೀತಿ ಮಾಡಬಹುದು, ಮತ್ತೆ ಸಮಗ್ರ ಕೃಷಿ ಪದ್ಧತಿ ಯಾವ ರೀತಿ ಮಾಡ್ಕೋಬೇಕು, ಮತ್ತೆ ಸಾವಯವ ಕೃಷಿ ಪದ್ಧತಿಯನ್ನು ಯಾವ ರೀತಿ ಮಾಡ್ಕೋಬೇಕು, ಮತ್ತೆ ಸಮಗ್ರ ಕಳೆ ನಿರ್ವಹಣೆ ಯಾವ ರೀತಿ ಇದೆ, ಮತ್ತೆ ರೋಗಗಳ ಬಾಧೆ ಬಂದಿರೆ ಅಥವಾ ಕೀಟಗಳ ಬಾಧೆ ಬಂದಾಗ ಸಮಗ್ರ ಕೀಟ ನಿರ್ವಹಣೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋ ಬಗ್ಗೆ ಎಲ್ಲ ಸುವಿವರವಾದಂತಹ ಒಂದು ಈ ಬಾನುಲಿ ಸರದಿ ಸುಮಾರು 36 ವಾರಗಳ ಕಾಲ ಎಲ್ಲ ವಿಷಯದ ಬಗ್ಗೆ ನಾವು ನಮ್ಮ ರೈತ ಬಾಂಧವರಿಗೆ ನುರಿತ ವಿಜ್ಞಾನಿಗಳಿಂದ ನಮ್ಮ ಮಹಾವಿದ್ಯಾಲಯದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಅವರು ಕೊಡ್ತಾರೆ. ಇದು ಒಳ್ಳೆಯ ಒಂದು ವಿದ್ಯಮಾನ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸೊ ಹಾಗಾಗಿ ಈ ಒಂದು ಉಪಯೋಗವನ್ನು ನಮ್ಮ ರೈತ ಬಾಂಧವರು ಖಂಡಿತವಾಗಿ ಉಪಯೋಗ ಮಾಡಿಕೊಂಡ್ರೆ ಹೆಚ್ಚಿನ ಒಂದು ಅವರು ಒಳ್ಳೆಯ ಬೆಳೆಯನ್ನು ಬೆಳೆದು ವಿಷಮುಕ್ತ ಆಹಾರ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ, ಮತ್ತು ಇದರಿಂದ ಅವರ ಆರ್ಥಿಕ ಸಬಲತೆಯನ್ನು ಕಂಡುಕೊಳ್ಳಿಕ್ಕೂ ಸಹ ಅನುಕೂಲ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಸರಣಿ ಏನಿದೆ ಹಸಿರು ಸಿರಿ ಅನ್ನೋ ಸರಣಿ ಬಾನುಲಿ ಸರಣಿ ಇದು ಯಶಸ್ವಿಯಾಗಲಿ. ಇದು ಯಶಸ್ವಿಯಾದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ನಾವು ಕೃಷಿಕರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಆಕಾಶವಾಣಿ ಕಡೆಯಿಂದ ನಾವು ಮಾಡಲಿಕ್ಕೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಮ್ಮ ರೈತ ಬಾಂಧವರು ಇದರ ಉಪಯೋಗ ಮಾಡ್ಕೋಬೇಕು ಅಂತೇಳಿ ನಾನು ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಸೊ ಈ ಒಂದು ಬಾನುಲಿ ಸರಣಿ ಏನಿದೆ ಹಸಿರು ಸಿರಿ ಇದರಲ್ಲಿ ನಾವು ಎರಡು ಹಂಗಾಮಗಳಿಗೂ ಸಹ ಮಾಹಿತಿಯನ್ನು ಕೊಡ್ತಾ ಇದ್ದಾವೆ, ಮುಂಗಾರು ಮತ್ತು ಹಿಂಗಾರುಗಳಲ್ಲಿ. ಸೊ ಎರಡು ಹಂಗಾಮಗಳಲ್ಲಿ ಬೇಕಾದಂತಹ ಎಲ್ಲ ಮಾಹಿತಿಯನ್ನು ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದ್ರಿಂದ ಎಲ್ಲ ಒಂದು ವಿಷಯ ಬಗ್ಗೆ ಅವರು ನಮ್ಮ ರೈತ ಬಾಂಧವರು ಉಪಯೋಗವನ್ನು ಪಡ್ಕೋಬಹುದು. ಸೊ ನಮ್ಮ ರೈತ ಬಾಂಧವರಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಮಳೆ ಆಗಲಿ, ಒಳ್ಳೆಯ ಬೆಳೆ ಆಗಲಿ, ಮತ್ತು ನಮ್ಮ ರಾಜ್ಯ ಸುಶಿಕ್ಷಿತ ಆಗಲಿ ಅಂತೇಳಿ ನಾನು ಹಾರೈಸ್ತಾ ಮತ್ತೊಮ್ಮೆ ನಾನು ರೈತರಿಗೆ ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಈ ಒಂದು ಬಾನುಲಿ ಸರಣಿ ಏನಿದೆ ಇದು ಹಸಿರು ಸಿರಿ ಹಸಿರಾಗಿ ನಮ್ಮ ಎಲ್ಲ ಜೀವನ ಆಗಲಿ ಅಂತ ನಾನು ಹಾರೈಸ್ತಾ ಇದು ಒಳ್ಳೆಯ ಕಾರ್ಯಕ್ರಮ ಆಗಲಿ, ಒಳ್ಳೆಯ ಕಾರ್ಯಕ್ರಮ ಮೂಡಿಬರುತ್ತೆ, ಇದರ ಸದುಪಯೋಗವನ್ನು ನಮ್ಮ ರೈತ ಬಾಂಧವರು ಉಪಯೋಗ ಮಾಡ್ಕೋಬೇಕು ಅಂತ ಮತ್ತೊಮ್ಮೆ ನಾನು ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಇದುವರೆಗೆ ಹಸಿರು ಸಿರಿ ಬಾನುಲಿ ಸರಣಿ ಕಾರ್ಯಕ್ರಮ ಕುರಿತಂತೆ ಪ್ರಾಸ್ತಾವಿಕವಾಗಿ ಮಾತನಾಡಿದವರು ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ವಾಸುದೇವನ್ ಅವರು. ಬನ್ನಿ ಈಗ ಕೇಳೋಣ ಪೂರ್ವ ಮುಂಗಾರಿಗೆ ಕೃಷಿ ಚಟುವಟಿಕೆಗಳು. ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಟಿ ಭೈರಪ್ಪನವರ್ ಅವರೊಂದಿಗಿನ ಸಂದರ್ಶನವನ್ನ. ಪ್ರೀತಿಯ ಕೆಳಗರೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪೂರ್ವ ಮುಂಗಾರಿಗೆ ಕೃಷಿ ಚಟುವಟಿಕೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಜೂನ್ ತಿಂಗಳಿಂದ ಮುಂಗಾರು ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಇದು ಪ್ರಾರಂಭ ಆಗೋದಕ್ಕಿಂತ ಮೊದಲು ಕೂಡ ಒಂದಷ್ಟು ಮಳೆ ನಮಗೆ ಬೀಳುತ್ತೆ. ಇದು ಬಿದ್ದ ನಂತರ ನಾವು ಏನೆಲ್ಲ ತಯಾರಿಗಳನ್ನು ಮಾಡಿಕೊಳ್ಳಬೇಕು, ಅದು ಮುಂದಿನ ಬೆಳೆ ಯೋಜನೆ ಆಗಿರಬಹುದು, ಪರಿಕರಗಳನ್ನು ಹೊಂದಿಸ್ಕೊಳ್ತಕ್ಕಂಥದ್ದಿರ್ಬೋದು, ದಾಖಲಾತಿಗಳನ್ನು ಕಾಪಾಡ್ತಕ್ಕಂಥದ್ದಿರ್ಬೋದು, ಹೀಗೆ ಸಾಕಷ್ಟು ಚಟುವಟಿಕೆಗಳು ಇರುತ್ತೆ. ಇದೆಲ್ಲವುದನ್ನು ಕೂಡ ನಾವು ಮೊದಲೇ ಸಿದ್ಧಪಡಿಸಿಕೊಂಡ್ರೆ, ಯೋಜನೆಯನ್ನು ಮಾಡಿಕೊಂಡ್ರೆ ಮುಂದಿನ ಮುಂಗಾರು ಹಂಗಾಮೇನಿರುತ್ತೋ ಅದು ಬಹಳ ಚೆನ್ನಾಗಿ ಆಗುತ್ತೆ, ನಮ್ಮ ಚಟುವಟಿಕೆಗಳು ಬಹಳ ಚೆನ್ನಾಗಿ ನಡೆಯುತ್ತೆ. ಇಲ್ಲ ಅಂತ ಅಂದರೆ ಒಂದಷ್ಟು ಕಷ್ಟವನ್ನು ಕೂಡ ಪಡಬೇಕಾಗುತ್ತೆ. ಹಾಗಾಗಿ ಈ ಪೂರ್ವ ಮುಂಗಾರಿಗೆ ಏನೆಲ್ಲ ಚಟುವಟಿಕೆಗಳನ್ನು ಮಾಡಿಕೊಳ್ಳಬೇಕು, ನಾವು ಹೇಗೆ ತಯಾರಾಗಬೇಕು ಕೃಷಿಯನ್ನು ಮಾಡಲಿಕ್ಕೆ ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಾರ್ಯಕೆರೆ ಸಮೀಪ ಇರತಕ್ಕಂತಹ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಟಿ ಭೈರಪ್ಪನವರ್. ಭೈರಪ್ಪನವರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಕಾಶವಾಣಿ ಮೂಲಕ ಎಲ್ಲಾ ರೈತರಿಗೂ ಕೂಡ ನಮಸ್ಕಾರಗಳು. ಈಗಾಗಲೇ ಒಂದು ಚರ್ಚೆಯ ವಿಷಯ, ಪೂರ್ವ ಮುಂಗಾರಿಗೆ ನಾವು ಏನೆಲ್ಲ ಕಾರ್ಯಗಳನ್ನು ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನು ಪ್ರಸ್ತುತ ಪಡಿಸ್ತಾ ಇದ್ದೀವಿ. ಸೊ ಈ ವಿಚಾರದಲ್ಲಿ ನಾನು ಹೇಳೋದಾದ್ರೆ, ಸಾಮಾನ್ಯವಾಗಿ ಪೂರ್ವ ಮುಂಗಾರು ಅಂತಂದರೆ ಜನವರಿಯಿಂದ ಜೂನ್ ವರೆಗೂ ಬರುವಂತಹ ಒಂದು ಅವಧಿಯನ್ನು ನಾವು ಪೂರ್ವ ಮುಂಗಾರು ಅಂತ ಹೇಳ್ತೀವಿ. ಸೊ ಇಲ್ಲಿಯೂ ಕೂಡ ಏನು ಅಂತಂದ್ರೆ, ಸುಮಾರು ನಾವು ಒಂದು ವಾಡಿಕೆ ಮಳೆ ಅಂತ ಏನು ಹೇಳ್ತೇವೆ, ಇಲ್ಲಿ 250-300 mm ಮಳೆ ಬರುವಂತಹ ಒಂದು ಅವಧಿ ಈ ಒಂದು ಘಟ್ಟದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಮಳೆಯನ್ನು ನಾವು ಬಳಸ್ಕೊಂಡು ಒಂದು ಒಳ್ಳೆಯ ಬೇಸಾಯವನ್ನು ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಈ ಒಂದು ನಿಟ್ಟಿನಲ್ಲಿ ರೈತರು ಏನೆಲ್ಲ ಕಾರ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಗಳನ್ನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರಲ್ಲಿ ಮೊದಲನೇದಾಗಿ ರೈತರು ಮಾಡ್ಕೋಬೇಕಾಗಿದ್ದು ಏನು ಅಂತಂದ್ರೆ, ಈಗಾಗಲೇ ಜಮೀನು ಬೆಳೆಗಳೆಲ್ಲ ಕಟಾವಾಗಿದೆ, ಆಲೂಗಡ್ಡೆ ಇರಬಹುದು, ರಾಗಿ ಇರಬಹುದು, ಮುಸ್ಕಿನ ಜೋಳ ಇರಬಹುದು, ಹೀಗೆ ತಮ್ಮ ಜಮೀನು ಈಗಾಗಲೇ ಎಲ್ಲಾ ಬೆಳೆಗಳಿಂದ ಮುಕ್ತವಾಗಿ ಏನು ಅಂತಂದ್ರೆ ಖಾಲಿ ಇದೆ. ಸೊ ಈ ಜಮೀನಿನಲ್ಲಿ ತಾವು ಏನು ಅಂತಂದ್ರೆ ಅರ್ಥ ಮಾಡ್ಕೋಬೇಕಾಗಿದ್ದು, ನಾವು ಹಿಂದೆ ಇಟ್ಟಂತ ಬೆಳೆ ಸಾಕಷ್ಟು ಪೋಷಕಾಂಶಗಳನ್ನು ತೆಗೆದುಕೊಂಡು ಒಂದು ಒಳ್ಳೆಯ ಇಳುವರಿಯನ್ನ ತಾವು ಪಡ್ಕೊಂಡಿದ್ದೀರಿ, ಮತ್ತು ಕಳೆದ ವರ್ಷ ಒಂದು ಒಳ್ಳೆಯ ಮಳೆನೂ ಕೂಡ ಆಗಿ ಒಂದು ಒಳ್ಳೆಯ ಇಳುವರಿ ಬಂದು ರೈತರೆಲ್ಲ ಸಂತೋಷದಲ್ಲಿ ಇರುವಂತಹದನ್ನ ನಾವು ನೋಡಿದ್ದೀವಿ. ಈ ವರ್ಷನೂ ಕೂಡ ನಾವು ಅದೇ ಒಂದು ಏನು ಅಂತಂದ್ರೆ ಸ್ಥಿತಿಯನ್ನ ನೋಡ್ಲಿಕ್ಕೆ ಕೂಡ ಇಷ್ಟಪಡ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ರೈತರು ಏನು ಅಂತಂದ್ರೆ, ನಾನು ಈಗಾಗಲೇ ಹೇಳಿದೆ, ಯಾವುದೇ ಬೆಳೆಗಳನ್ನು ಹಾಕಿದಾಗ ಸಾಕಷ್ಟು ಪೋಷಕಾಂಶಗಳನ್ನು ತೆಗೆದುಕೊಂಡು ಭೂಮಿಯ ಒಂದು ಫಲವತ್ತತೆ ಕಡಿಮೆ ಆಗಿರುವುದು ಇರುತ್ತೆ. ಹೌದು, ಅಂತ ಒಂದು ಸಂದರ್ಭದಲ್ಲಿ ನಾವು ಒಂದು ಮಣ್ಣಿನ ಫಲವತ್ತತೆ ಅಂತ ಹೇಳೋದಾದ್ರೆ ಅದನ್ನ ಹೇಗೆ ಕಾಪಾಡ್ಕೊಳ್ಳೋದು? ಮೊದಲೇದಾಗಿ ಏನು ಅಂತಂದ್ರೆ, ನಾವು ಒಂದು ಫಲವತ್ತಾದ ಮಣ್ಣು ಅಂತ ಹೇಳಬೇಕಾದ್ರೆ ಅಲ್ಲಿರುವಂತ ರಸಸಾರ 6.5-7.5 ಇರುವಂತ ಮಣ್ಣನ್ನ ನಾವು ಒಂದು ಒಳ್ಳೆಯ ಮಣ್ಣು ಅಂತ ಹೇಳಿ ನಾವು ಹೇಳ್ತೇವೆ. ಸೊ ಅದರಲ್ಲಿ ಸಾವಯವ ಇಂಗಾಲ 0.5 ಅದು ಒಂದು ಒಳ್ಳೆಯ ಮಣ್ಣು ಅಂತ ಕೂಡ ಹೇಳ್ತೇವೆ. ಆಮೇಲೆ ಲವಣಗಳ ಪ್ರಮಾಣ 0.4 ಕ್ಕಿಂತ ಕಡಿಮೆ ಇರುವಂತ ಮಣ್ಣು, ಹಾಗೂ ವಿನಿಮಯ ಸೋಡಿಯಂ ಅಂತ ಹೇಳಿದ್ರು ಉಪ್ಪಿನ ಪ್ರಮಾಣ ಕೂಡ 15 ಕಡಿಮೆ ಇರುವಂತ ಮಣ್ಣುಗಳನ್ನ ನಾವು ಒಂದು ಒಳ್ಳೆಯ ಮಣ್ಣುಗಳು ಅಂತ ಹೇಳಿ ನಾವು ವರ್ಗೀಕರಣ ಮಾಡ್ತೇವೆ. ಇದರ ಜೊತೆಗೆ ನಾವು ಆ ಒಂದು ಮಣ್ಣು ಉತ್ಪಾದಕತೆಗೆ ಯೋಗ್ಯತೆ ಇರಬೇಕು ಅಂತಂದ್ರೆ ಆ ಒಂದು ಮಣ್ಣಿನಲ್ಲಿ ಸಾರಜನಕ 1 ಹೆಕ್ಟೇರ್ಗೆ 280 kg ಇರಬೇಕು, 22 kg ರಂಜಕ ಇರಬೇಕು ಪ್ರತಿ ಹೆಕ್ಟೇರ್ಗೆ, ಆಮೇಲೆ 230 ಪೊಟ್ಯಾಷ್ ಇರಬೇಕು. ಇಂತಹದ್ದೇನು ಅಂತಂದ್ರೆ ಒಂದು ಒಳ್ಳೆಯ ಉತ್ಪಾದಕತೆ ಇರುವಂತ ಜಮೀನು ಅಥವಾ ಭೂಮಿ ಅಥವಾ ಮಣ್ಣು ಅಂತೇಳಿ ನಾವು ಹೇಳ್ತೇವೆ. ಈ ಒಂದು ನಿಟ್ಟಿನಲ್ಲಿ ನಾವು ಮೊದಲೇದಾಗಿ ತಿಳ್ಕೋಬೇಕಾಗಿದ್ದು ಏನು ಅಂತಂದ್ರೆ, ರೈತರು ತಮ್ಮ ಒಂದು ಈಗಾಗಲೇ ಬೆಳೆ ಕಟಾವಾದಂತ ಒಂದು ಸಂದರ್ಭದಲ್ಲಿ ಮಣ್ಣಿನ ಪರೀಕ್ಷೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಮಣ್ಣಿನ ಪರೀಕ್ಷೆಯನ್ನು ನಮ್ಮ ಕೃಷಿ ಮಹಾವಿದ್ಯಾಲಯ ಹಾಸನದಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ, ಆಮೇಲೆ ಬೇರೆ ಬೇರೆ ರಸಗೊಬ್ಬರಗಳ ಕೆಲವೊಂದು ಕಂಪನಿಗಳು ಕೂಡ ಮಾಡಿಕೊಡ್ತಾ ಇದ್ದವು. ನಮ್ಮ ಕೃಷಿ ಮಹಾವಿದ್ಯಾಲಯ ಕಾರ್ಯಕ್ರಿಯಲ್ಲೂ ಕೂಡ ಈ ಒಂದು ಸೌಲಭ್ಯ ಇದೆ. ಇದನ್ನ ತಾವು ಮಾಡುವುದಾದ್ರೆ ಸುಮಾರು 5 ಅಂಶಗಳನ್ನು ನಾವು ವಿಶ್ಲೇಷಣೆ ಮಾಡಿ ತಮ್ಗೆ ಕೊಡ್ತೇವೆ. ನಮ್ಮಲ್ಲಿ ಏನಂತಂದ್ರೆ, ಒಂದು ಆ ಕೆಮಿಕಲ್ಗೆ ಖರ್ಚಾಗುವಂತ ಚಾರ್ಜ್ ಅನ್ನು ನಾವು ಕಲೆಕ್ಟ್ ಮಾಡ್ತೇವೆ, 150 rupees ಒಂದು ಸ್ಯಾಂಪಲ್ಗೆ ನಾವು ಕಲೆಕ್ಟ್ ಮಾಡ್ತೇವೆ. ಇದರಲ್ಲಿ ಮಣ್ಣಿನ ರಸಸಾರ, ಲವಣಾಂಶ, ಆಮೇಲೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್, ಸಾವಯವ ಇಂಗಾಲ, ಈಗ 5-6 ಅಂಶಗಳನ್ನು ನಾವು ಪರೀಕ್ಷೆ ಮಾಡಿಕೊಡುವಂತ ಒಂದು ವ್ಯವಸ್ಥೆಯನ್ನು ನಮ್ಮ ಮಹಾವಿದ್ಯಾಲಯ ಇದೆ. ಇನ್ನು ಕೆಲವು ರೈತರು ಲಘು ಪೋಷಕಾಂಶಗಳು ಬೇಕು ಅಂತ ಬಂದ್ರೆ ಅವರಿಗೂ ಕೂಡ ನಾವು ಏನು ಅಂತಂದ್ರೆ ಮಾಡಿಕೊಡುವಂತ ಒಂದು ವ್ಯವಸ್ಥೆ ಇದೆ. ಒಂದು 6 ಲಘು ಪೋಷಕಾಂಶಗಳನ್ನ ನಾವು ಮಾಡಿಕೊಡ್ತೇವೆ. ಅದರಲ್ಲಿ ಜಿಂಕ್ ಇರಬಹುದು, ಆಮೇಲೆ ಐರನ್ ಇರಬಹುದು, ಕಾಪರ್ ಇರಬಹುದು, ಬೋರಾನ್ ಇರಬಹುದು. ಈ ಎಲ್ಲಾ ಅಂಶಗಳನ್ನ ಮಾಡಿಕೊಡ್ಲಿಕ್ಕೆ ಇನ್ನೊಂದು 50 ರೂಪಾಯಿ ಜಾಸ್ತಿ ನಾವು ಚಾರ್ಜ್ ಮಾಡ್ತೇವೆ. ಅಂದ್ರೆ ಲಘು ಪೋಷಕಾಂಶಗಳ ಜೊತೆಗೆ ಪ್ರಧಾನ ಪೋಷಕಾಂಶಗಳು ಮತ್ತು ಇತರ ಭೌತಿಕ ಗುಣಗಳನ್ನ ನಾವು ವಿಶ್ಲೇಷಣೆ ಮಾಡ್ಲಿಕ್ಕೆ 200 ರೂಪಾಯಿ ಚಾರ್ಜ್ ಮಾಡ್ತೇವೆ. ಯಾಕಂದ್ರೆ ಈಗಾಗಲೇ ನಾವು ಮಾರುಕಟ್ಟೆಯಲ್ಲಿ ನೋಡ್ತಾ ಇದೀವಿ, ರಸಗೊಬ್ಬರಗಳ ಬೆಲೆಗಳು ಗಗನಕ್ಕೆ ಏರ್ತಾ ಇದಾವೆ. ಹೀಗಾಗಿ ರೈತರು ವೈಜ್ಞಾನಿಕವಾಗಿ ಬೇಸಾಯ ಮಾಡುವುದನ್ನು ನಾವು ಇವತ್ತಿನ ದಿವಸ ಅಳವಡಿಸ್ಕೋಬೇಕಾಗಿದೆ. ಖರ್ಚುಗಳನ್ನು ಕಡಿಮೆ ಮಾಡಬೇಕು. ಯಾಕಂತಂದ್ರೆ ಭೂಮಿಯಲ್ಲಿ ಸಾಕಷ್ಟು ಪೋಷಕಾಂಶಗಳು ಇದ್ದಾಗ ರಸಗೊಬ್ಬರಗಳು ಹಾಕುವಂತ ಅವಶ್ಯಕತೆ ಇರುವುದಿಲ್ಲ, ಅಗತ್ಯತೆ ಇರುವುದಿಲ್ಲ. ಹೀಗಾಗಿ ಒಂದು 150 ರೂಪಾಯಿ ನೀವು ಖರ್ಚು ಮಾಡ್ಕೊಳ್ಳೋದ್ರಿಂದ ನೀವು 1000 ರೂಪಾಯಿಗಳನ್ನು ಉಳಿತಾಯ ಮಾಡಲಿಕ್ಕೆ ಅವಕಾಶ ಇದೆ. ಈ ಒಂದು ನಿಟ್ಟಿನಲ್ಲಿ ತಾವು ಈಗಾಗಲೇ ಏನು ಜಮೀನುಗಳು ಖಾಲಿ ಇದೆ ಉಳುಮೆ ಮಾಡಿರ್ತೀರಿ, ಅಂತ ಜಮೀನಿಂದ ಒಂದು ಮಾದರಿ ಮಣ್ಣನ್ನು ತಂದು ಒಂದು 1/2 kg ಮಣ್ಣನ್ನು ನಮ್ಮ ಮಹಾವಿದ್ಯಾಲಯಕ್ಕೆ ತಂದು ಕೊಟ್ರೆ ನಾವು ವಿಶ್ಲೇಷಣೆ ಮಾಡಿ ಅದರ ಒಂದು ರಿಸಲ್ಟ್ ಅನ್ನ ತಮಗೆ ಕೊಡ್ತೇವೆ. ಇದು ಒಂದು ವಿಚಾರ. ಇನ್ನು ಮಣ್ಣಿನ ಫಲವತ್ತತೆಯನ್ನು ನಾವು ಕಾಪಾಡ್ಕೋಬೇಕು. ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ತಮಗೆ ಅವಕಾಶಗಳಿವೆ. ಹಸಿರಲೆ ಗೊಬ್ಬರಗಳನ್ನು ಹಾಕೊಂಡು ಮಣ್ಣಿನ ಫಲವತ್ತತೆ ಕಾಪಾಡ್ಕೋಬೇಕಾದ್ರೆ ಒಂದು 45 ದಿವಸ ನೀವು ಕಾಯ್ಬೇಕಾಗುತ್ತೆ. ಅಷ್ಟು ನಿಮಗೆ ಇದು ಟೈಮ್ ಇರುವುದಿಲ್ಲ. ಅದ್ರ ಬದಲಿಯಾಗಿ ಈ ಮಡ್ಡಿ ಗೊಬ್ಬರ ಆಗ್ಲಿ, ತಿಪ್ಪೆ ಗೊಬ್ಬರ ಆಗ್ಲಿ, ಕೋಳಿ ಗೊಬ್ಬರ ಆಗ್ಲಿ, ಹಿಂಡಿ ಗೊಬ್ಬರಗಳು ಏನು ಸಿಗುತ್ತೆ ನಿಮಗೆ, ಕೃಷಿ ತ್ಯಾಜ್ಯ ವಸ್ತುಗಳು ಏನ್ ಸಿಗುತ್ತೆ ಅಥವಾ ಕೃಷಿಯಿಂದ ಬರುವಂತ ಏನು ಉಳಿಕೆಗಳಿದಾವಲ್ಲ, ಅಂತವುಗಳನ್ನ ನಾವು ಜಮೀನಿಗೆ ಸೇರಿಸಿಕೊಂಡು ಬಿಟ್ಟು ಫಲವತ್ತತೆಯನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಈ ಒಂದು ನಿಟ್ಟಿನಲ್ಲಿ ರೈತರು ನಮ್ಮ ಫಲವತ್ತಾದ ಮಣ್ಣಿನಿಂದ ಅಥವಾ ಭೂಮಿಯಿಂದ ಅಥವಾ ಜಮೀನಿನಿಂದ ಒಂದು ಒಳ್ಳೆಯ ಏನು ಅಂತಂದ್ರೆ ಇಳುವರಿ ತೆಗಿಲಿಕ್ಕೆ ನಾವು ನಿರೀಕ್ಷೆ ಇಟ್ಕೋಬಹುದು. ಈ ಹವಾಮಾನದ ವಸ್ತುಸ್ಥಿತಿ ಹೇಗಿದೆ ಪ್ರಸ್ತುತ ಈ ವರ್ಷದಲ್ಲಿ? ಅನೇಕ ಒಂದು ಸಂಘ ಸಂಸ್ಥೆಗಳು, ಭಾರತೀಯ ಹವಾಮಾನ ಇಲಾಖೆ ಇರಬಹುದು, ಸ್ಕೈಮೆಟ್ ಅನ್ನುವಂತ ಒಂದು ಸಂಸ್ಥೆ, ಕೆಲವೊಂದು ಪ್ರೈವೇಟ್ ಸಂಸ್ಥೆಗಳು ಕೂಡ ಏನಂತಂದ್ರೆ ಒಂದು ಮುನ್ಸೂಚನೆ ಕೊಟ್ಟಿದ್ದಾವೆ. ಏನು ಅಂತಂದ್ರೆ ಕಳೆದ ವರ್ಷದ ಮುಂಗಾರು ಏನಿತ್ತು ಅದೇ ಮುಂಗಾರಿನ ಒಂದು ಪರಿಸ್ಥಿತಿ ಈ ವರ್ಷವೂ ಕೂಡ ಮುಂದುವರಿಯುತ್ತೆ, ಒಂದು ಆಶಾದಾಯಕ ಒಂದು ಭಾವನೆಯನ್ನ ಅಥವಾ ಆಶಾದಾಯಕ ವಿಷಯವನ್ನು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಅವರು. ಹೀಗಾಗಿ ಈ ವರ್ಷನೂ ಕೂಡ ನಾವು ಒಂದು ಒಳ್ಳೆಯ ಮಳೆಯ ಒಂದು ನಿರೀಕ್ಷಣೆಯಲ್ಲಿ ಇದ್ದೇವೆ. ಆದರೂ ಕೂಡ ಈ ಪೂರ್ವ ಮುಂಗಾರಿಗೆ ನಮ್ಮ ಹಾಸನ ಜಿಲ್ಲೆಗೆ ಏನಾಗಬೇಕಾಗಿತ್ತು, ಜನವರಿ ಫೆಬ್ರವರಿ ಮಾರ್ಚ್ ವರೆಗೂ 34 mm ಮಳೆ ಬರಬೇಕಾಗಿತ್ತು, ಬರಲಿಲ್ಲ. 1.7 mm ಮಾತ್ರ ಮಳೆ ಬಂತು. ಇಷ್ಟು ಕೊರತೆ ಇದೆ. ಇನ್ನು 2 ತಿಂಗಳಲ್ಲಿ ನಾವು ಏನು ಅಂತಂದ್ರೆ ಮೇ ಇದೆ, ಆಮೇಲೆ ಜೂನ್ ಇದೆ. ಈ ಒಂದು 3 ತಿಂಗಳಲ್ಲಿ ಕೂಡ ನಾವು ಏನು ಅಂತಂದ್ರೆ ಒಂದು ಒಳ್ಳೆಯ ಮಳೆ ನಿರೀಕ್ಷೆಯಲ್ಲಿ ಇಟ್ಕೊಳ್ಳೋ ಅನ್ನುವಂತ ಒಂದು ಭಾವನೆಯನ್ನು ನಾನು ಹೇಳ್ತಾ ಇದ್ದೇನೆ. ಈ ತರ ನಾವು ಏನು ಅಂತಂದ್ರೆ ನಾವು ಅನೇಕ ವರ್ಷಗಳ ಒಂದು ಅಂದಾಜನ್ನು ತೆಗೆದುಕೊಂಡಾಗ ಜನವರಿಯಿಂದ ನಾವು ಜೂನ್ ವರೆಗೂ 250-300 mm ಮಳೆ ಬರುವಂತ ಒಂದು ವ್ಯವಸ್ಥೆ ಈ ಒಂದು ದೇಶದಲ್ಲಿ ಇದೆ, ನಮ್ಮ ರಾಜ್ಯದಲ್ಲೂ ಕೂಡ ಇದೆ. ಹೀಗಾಗಿ ಈ ಮುಂಗಾರಿನಲ್ಲಿ ಬರುವಂತಹ ಮಳೆಗಳನ್ನ ನಾವು ಬಳಕೆ ಮಾಡಿಕೊಂಡು ಒಂದು ಒಳ್ಳೆಯ ಏನು ಅಂತಂದ್ರೆ ಬೆಳೆಯನ್ನು ತೆಗಿಲಿಕ್ಕೆ ಒಂದು ಪ್ಲಾನ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮಹತ್ವದ್ದಾಗಿದೆ. ಈ ಪೂರ್ವ ಮುಂಗಾರಿನ ಕೃಷಿ ಚಟುವಟಿಕೆಗಳು ಅಂತ ಅಂದಾಗ ಎರಡು ಭಾಗವನ್ನ ನಾವು ಮಾಡ್ಕೋಬಹುದು. ಒಂದು ನಮ್ಮ ಹೊಲ ಜಮೀನಿನಲ್ಲಿ ಮಾಡಬೇಕಾದಂತಹ ಚಟುವಟಿಕೆಗಳು, ಹಾಗೆ ರೈತರು ತಮ್ಮ ಮಟ್ಟದಲ್ಲಿ ವೈಯಕ್ತಿಕವಾಗಿ ಮನೆಯಲ್ಲೇ ಕುಳಿತು ಮಾಡ್ತಕ್ಕಂಥ ಕೆಲವೊಂದಷ್ಟು ಚಟುವಟಿಕೆಗಳು. ಈಗ ಈ ಕ್ಷೇತ್ರ ಮಟ್ಟದಲ್ಲಿ ಮಾಡ್ತಕ್ಕಂಥ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಮಣ್ಣಿನ ಫಲವತ್ತತೆಯನ್ನು ಹೇಗೆ ಕಾಪಾಡಬೇಕು ಅನ್ನುವಂಥ ವಿಚಾರವನ್ನು ತಾವು ತಿಳಿಸಿದ್ದೀರಿ. ಇದೇ ರೀತಿ ಈಗ ಅನೇಕ ಬೆಳೆ ಉಳಿಕೆ ಇರುತ್ತೆ, ಮುಂಗಾರಿನಲ್ಲಿ ಮಾಡಿರೋಂಥದ್ದಿರ್ಬೋದು, ಬೇಸಿಗೆಯಲ್ಲಿ ಮಾಡಿರೋಂಥದ್ದಿರ್ಬೋದು, ಅಥವಾ ಮಧ್ಯದಲ್ಲಿ ಮಾಡಿರ್ತಕ್ಕಂಥದ್ದು ಕೂಡ ಇರಬಹುದು. ಅದರ ಒಂದು ನಿರ್ವಹಣೆಯನ್ನು ಹೇಗೆ ಮಾಡಬೇಕು? ಸಾಮಾನ್ಯವಾಗಿ ಈಗ ಮುಸ್ಕಿನ ಜೋಳ ಹಾಕಿದಂತ ತಾಕಗಳಿರಬಹುದು, ಅಥವಾ ರಾಗಿಯನ್ನ ಕಟಾವು ಮಾಡಿದಂತ ತಾಕಗಳು ಇರಬಹುದು, ಅಥವಾ ಆಲೂಗಡ್ಡೆ ಕಟಾವು ಮಾಡಿದಂತ ತಾಕಗಳು, ಇಂತಹಗಳಲ್ಲಿ ಸಾಕಷ್ಟು ಉಳಿಕೆಗಳನ್ನು ನಾವು ನೋಡ್ತಾ ಇದ್ವಿ. ಸಾಮಾನ್ಯವಾಗಿ ರಾಗಿಯನ್ನ ಕಟಾವು ಮಾಡಿದಂತ ರೈತರು ಹುಲ್ಲನ್ನು ಜಾನುವಾರುಗಳಿಗೆ ತಗೊಂಡು ಹೋಗುದು ನಾವು ನೋಡ್ತಾ ಇದ್ವಿ. ಅಲ್ಲಿ ಇರುವಂತಹದ್ದು ಕೇವಲ ಕೂಳೆಗಳು. ಹೌದು. ಸೊ ಅವನ್ನು ನಾವು ಉಳುಮೆ ಮಾಡಿ ಮಣ್ಣಿಗೆ ಸೇರಿಸೋದ್ರಿಂದ ಸಾಕಷ್ಟು ಸಾವಯವ ವಸ್ತುವನ್ನು ಸೇರಿಸಿದಾಗೆ ಆಗುತ್ತೆ. ಇನ್ನು ನಾವು ಆಲೂಗಡ್ಡೆ ತೆಗೆದುಕೊಂಡ್ರೆ ಸೊಪ್ಪು ಇರುತ್ತೆ, ಅದನ್ನ ನಾವು ಅಲ್ಲೇ ಕಳಿಸ್ಲಿಕ್ಕೆ ಅವಕಾಶ ಇದೆ. ಇನ್ನೊಂದೇನು ಅಂತಂದ್ರೆ ಮುಸುಕಿನ ಜೋಳ. ಮುಸುಕಿನ ಜೋಳ ಎಂದ್ರೆ ತೆನೆ ತೆಗೆದ ಮೇಲೆ ದಂಟುಗಳು ಹಾಗೆ ಬಿಟ್ಟಿರ್ತಾರೆ. ಆದ್ರೆ ಅನೇಕ ರೈತರು ನಾವು ನೋಡಿದ್ದೇನು ಅಂತಂದ್ರೆ ಸುಡುವಂತ ಒಂದು ಪ್ರಕ್ರಿಯೆಯನ್ನು ನಾವು ನೋಡ್ತೇವೆ. ಸೊ ಅದರ ಸುಡುವ ಬದಲು ರೋಟರಿಯನ್ನು ಹಾಕಿ ಅದನ್ನು ನಾವು ಮಣ್ಣಿಗೆ ಸೇರಿಸೋದ್ರಿಂದ ಸಾಕಷ್ಟು ಸಾವಯವ ಪದಾರ್ಥಗಳನ್ನ ನಾವು ಮಣ್ಣಿಗೆ ಹಾಕಿದಂಗೆ ಆಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಕೂಡ ನಾವು ಮಣ್ಣಿನ ಫಲವತ್ತತೆಯನ್ನ ಕಾಪಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂತ ಅಂದ್ರೆ ಈ ಬೆಳೆ ಉಳಿಕೆ ಅನ್ನುವಂಥದ್ದು ಏನಿರುತ್ತೋ ಅದನ್ನ ನಾವು ಸುಮ್ಮನೆ ಪೋಲಾಗ್ಲಿಕ್ಕೆ ಬಿಡಬಾರ್ದು ಅಥವಾ ಬೆಂಕಿಯನ್ನು ಹಾಕಿ ಸುಡಬಾರ್ದು. ಅದರ ಬದಲಿಗೆ ಮಂಡಿಗೆ ಸೇರಿಸುವ ಮೂಲಕ ನಮ್ಮ ಮಣ್ಣನ್ನ ಮತ್ತೊಂದಷ್ಟು ಫಲವತ್ತತೆಯನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಇನ್ನು ನಮ್ಮ ಹೊಲ ಜಮೀನಿನ ಸುತ್ತಮುತ್ತ ದೀರ್ಘಾವಧಿ ಕಳೆ ಅಂತ ಹೇಳಿ ಒಂದಷ್ಟು ಇರುತ್ತೆ. ಸಾಮಾನ್ಯವಾಗಿ ಬೇಲಿನಲ್ಲಿರುತ್ತೆ, ಮಧ್ಯೆ ಇರತಕ್ಕಂಥ ಬದುಗಳಲ್ಲಿ ಇರುತ್ತೆ. ಏನಾದರೂ ಎರಡು ಹಂಗಾಮ್ನಲ್ಲಿ ನಾವು ಕೃಷಿ ಮಾಡಲಿಲ್ಲ ಅಂತ ಹೇಳಿದ್ರೆ ಹೊಲದೊಳಗೂ ಕೂಡ ಈ ಒಂದು ದೀರ್ಘಾವಧಿಯ ಕಳೆಗಳು ಇರುತ್ತೆ. ಇವುಗಳ ನಿರ್ವಹಣೆಯನ್ನ ಹೇಗೆ ಮಾಡ್ತಕ್ಕಂಥದ್ದು? ಸಾಮಾನ್ಯವಾಗಿ ಖಾಲಿ ಇರುವಂತಹ ಜಮೀನುಗಳಲ್ಲಿ ನಾವು ನೋಡುವಂತ ಕಳೆಗಳು ಅಂತಂದ್ರೆ ಗರಿಕೆ, ಆಮೇಲೆ ಜೇಕು ಅಥವಾ ತುಂಗೆ ಹುಲ್ಲು ಅಂತ ಹೇಳ್ತೇವೆ. ಇದರ ಜೊತೆಗೆ ಪಾರ್ಥೇನಿಯಂ ಕಳೆಗಳನ್ನು ಕೂಡ ನಾವು ನೋಡ್ತೇವೆ. ಸೊ ಈ ಪಾರ್ಥೇನಿಯಂ ಕಳೆಗಳನ್ನು ನಾವು ಹೂವಾಡುವ ಪೂರ್ವದಲ್ಲಿ ನಾವು ಕಿತ್ತುಬಿಟ್ಟು ಅಥವಾ ಮಣ್ಣಿಗೆ ಸೇರಿಸುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕಾಗತ್ತೆ. ಇನ್ನು ಈ ಜೇಕು ಮತ್ತು ಏನು ಗರಿಕೆ ಇದೆಯಲ್ಲ, ಇದನ್ನು ನಾವು ಏನು ಅಂತಂದ್ರೆ ಮುಂಗಾರು ಪೂರ್ವದಲ್ಲಿ ಒಂದು ಒಳ್ಳೆ ಮಳೆ ಬಂದಿದ್ದಾದ್ರೆ ಆಳವಾಗಿ ಉಳುಮೆ ಮಾಡಿ ಅವುಗಳ ಗಡ್ಡೆಗಳನ್ನಾಗಲಿ ಅಥವಾ ಬೇರುಗಳನ್ನಾಗಲಿ ಒಂದು ಎರಡು ಆಳುಗಳನ್ನು ಹಚ್ಚಿ ಆರಿಸಿ ನಾವು ಹೊಲದಿಂದ ಹೊರಗಡೆ ಹಾಕಿ ಸುಟ್ಟು ಹಾಕಬೇಕು. ಇಲ್ಲ ಅಂತಂದ್ರೆ ಅವು ದೀರ್ಘಾವಧಿ ಕಳೆಗಳು. ಆಮೇಲೆ ಈ ಕಳೆಗಳು ಏನು ಅಂತಂದ್ರೆ ಬೆಳೆಗಳ ಮೇಲೆ ಸುಮಾರು 35-80% ಇಳುವರಿ ನಷ್ಟ ಮಾಡುವುದನ್ನ ನಾವು ನೋಡ್ತಾ ಇದ್ದೇವೆ. ಅದ್ರ ಜೊತೆಗೆ 30-50% ತೇವಾಂಶವನ್ನು ಬಳಕೆ ಮಾಡ್ಕೊಳ್ಳೋದು ನೋಡ್ತಾ ಇದ್ದೇವೆ. ಇದ್ರ ಜೊತೆಗೆ 30-60% ಅಂತೂ ಸೂರ್ಯರಶ್ಮಿಯನ್ನ ಬಳಕೆ ಮಾಡ್ಕೊಳ್ಳೋದು ನೋಡ್ತಾ ಇದ್ದೀವಿ. ಒಟ್ಟಾರೆ ನಾನು ಹೇಳೋದಾದ್ರೆ ಈ ಕಳೆಗಳನ್ನು ನಾವು ಹಾಗೆ ಉಳಿಸ್ಕೊಂಡಿದ್ದೆ ಆದ್ರೆ ಏನಾಗ್ತಾ ಇದೆ, ಆ ಕ್ಷೇತ್ರ ಮಟ್ಟದಲ್ಲಿರುವಂತಹ ಬೆಳೆಗಳ ಒಂದು ಜಾಗವನ್ನು ಆಕ್ರಮಿಸಿ ಜಾಗಕ್ಕಾಗಿ ಪೈಪೋಟಿ ಒಡ್ಡುವಂತಹದ್ದು, ಪೋಷಕಾಂಶಗಳಿಗೆ ಪೈಪೋಟಿ ಒಡ್ಡುವಂತಹದ್ದು, ಆಮೇಲೆ ಇಳುವರಿಯ ಮೇಲೆ ನಷ್ಟವನ್ನು ಉಂಟು ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಬದುಗಳ ಮೇಲೆ ಇರುವಂತಹದ್ದಾಗ್ಲಿ, ಜಮೀನಿನ ಮಟ್ಟಿನಲ್ಲಿ ಇರುವಂತಹದ್ದಾಗ್ಲಿ, ಇಂತಹ ಕಳೆಗಳನ್ನು ನಾವು ಸೂಕ್ತ ಒಂದು ಕಳೆ ನಿರ್ವಹಣಾ ಪದ್ಧತಿಯಿಂದ ಕಳೆಗಳನ್ನು ಹತೋಟಿ ಮಾಡ್ಕೊಳ್ಳೋದ್ರಿಂದ ನಾವು ಪೂರ್ವ ಮುಂಗಾರಿನಲ್ಲಿ ನಾವು ಒಂದು ಒಳ್ಳೆಯ ಬೆಳೆಗಳನ್ನು ಹಾಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಏನು ದೀರ್ಘಾವಧಿ ಕಳೆ ಅಂತ ಹೇಳಿರುತ್ತ ಅದನ್ನು ಕೂಡ ನಾವು ಮಣ್ಣಿಗೆ ಸೇರಿಸುವ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕಾಗುತ್ತೆ. ಇನ್ನು ಈ ಬದುಗಳ ಸ್ವಚ್ಛತೆ, ಸಾಮಾನ್ಯವಾಗಿ ನಾವು ಭತ್ತವನ್ನು ಬೆಳೀತಕ್ಕಂಥ ಗದ್ದೆಗಳಲ್ಲಿ ಬದುಗಳನ್ನ ಖಂಡಿತವಾಗಿಯೂ ಸ್ವಚ್ಛತೆಯನ್ನ ಮಾಡ್ತೇವೆ. ಈ ರಾಗಿ, ಜೋಳ, ಆಲೂಗಡ್ಡೆ ಬೆಳೆಯುವಂತಹ ಸಂದರ್ಭದಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಮಾಡುವಂಥದ್ದು ಕೂಡ ಇದೆ. ಈ ಬದುಗಳ ಸ್ವಚ್ಛತೆ ಎಷ್ಟು ಮುಖ್ಯ, ಇದನ್ನ ಹೇಗೆ ಮಾಡಿಕೊಳ್ಳುವಂಥದ್ದು, ಇದರ ಬಗ್ಗೆ ತಿಳಿಸ್ಕೊಡಿ. ಸಾಮಾನ್ಯವಾಗಿ ಈಗಾಗಲೇ ಬೇಸಿಗೆ ಇರೋದ್ರಿಂದ ಬದುಗಳ ಮೇಲೆ ಇರುವಂತಹ ಎಲ್ಲಾ ಕಳೆಗಳು ಏನು ಅಂತಂದ್ರೆ ಒಣಗಿ ಹಾಗೆ ನಿಂತಿರ್ತಾವೆ. ಆ ಒಂದು ಕಳೆಗಳ ಒಂದು ವಿಶೇಷತೆ ಏನು ಅಂತಂದ್ರೆ ಈ ಮುಖ್ಯ ಜಮೀನಿನಲ್ಲಿ ಇರುವಂತಹ ಬೆಳೆಗಳ ಮೇಲೆ ಬಂದಂತ ಆ ರೋಗಗಳಿರ್ಬಹುದು, ಕೀಟಗಳಿರ್ಬಹುದು, ಅವುಗಳೆಲ್ಲಕ್ಕೂ ಕೂಡ ಆಶ್ರಯ ಬೆಳೆಗಳಿವು. ಅವು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಈ ರೋಗಾಣುಗಳು ಮತ್ತು ಕೀಟಾಣುಗಳು ತಮ್ಮ ಒಂದು ಜಾಗವನ್ನ ಕಳೆಗಳ ಮೇಲೆ ಅವಲಂಬನೆ ಮಾಡ್ಕೊಂಡಿರ್ತಾವೆ. ಈ ಒಂದು ನಿಟ್ಟಿನಲ್ಲಿ ಬದುಗಳ ಮೇಲೆ ಇರುವಂತಹ ಎಲ್ಲಾ ಕಳೆಗಳನ್ನು ನಾವು ಸ್ವಚ್ಛ ಮಾಡಿ ಸುಟ್ಟು ಹಾಕುವುದು ಒಂದು ಒಳ್ಳೆಯ ಪದ್ಧತಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಯಾಕಂದ್ರೆ ಅದರ ಮೂಲಕ ನಾವು ಕಳೆ ಬೀಜಗಳನ್ನು ನಾವು ಸಾಯಿಸಬಹುದು, ಆ ರೋಗಾಣುಗಳನ್ನು ನಾವು ಕೊಲ್ಲಬಹುದು, ಜೊತೆಗೆ ಕೀಟಗಳ ಕೋಶಗಳನ್ನು ಕೂಡ ನಾವು ಸಾಯಿಸಲಿಕ್ಕೆ ಅವಕಾಶ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಏನು ಅಂತಂದ್ರೆ ಇನ್ನೂ ನಾವು ಬೆಳೆ ಇಟ್ಟಿರುವುದಿಲ್ಲ, ಜಮೀನು ಪೂರ್ತಿ ಖಾಲಿ ಇರುತ್ತೆ, ಅಂತ ಒಂದು ಸಂದರ್ಭದಲ್ಲಿ ನಾವು ಬದುಗಳನ್ನು ಸ್ವಚ್ಛ ಮಾಡಿಕೊಂಡು ಸ್ವಚ್ಛ ಮಾಡಿದಂತ ಕಳೆಗಳನ್ನ ಒಂದು ಕಡೆ ಗುಡ್ಡೆ ಹಾಕಿ ಸುಡುವಂತ ಒಂದು ಪ್ರಕ್ರಿಯೆ ಮಾಡ್ಕೊಳ್ಳೋದ್ರಿಂದ ನಾವು ಏನು ಅಂತಂದ್ರೆ ಈ ರೋಗಾಣುಗಳಿಂದ ಆ ಜಮೀನನ್ನು ಮುಕ್ತ ಮಾಡಲಿಕ್ಕೆ ಅವಕಾಶ ಇದೆ. ಈ ಪೂರ್ವ ಮುಂಗಾರಿನ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಕ್ಷೇತ್ರ ಮಟ್ಟದಲ್ಲಿ ಅಂತ ಹೇಳಿದ್ರೆ ನಮ್ಮ ಹೊಲ ಗದ್ದೆಗಳ ಮಟ್ಟದಲ್ಲಿ ಕೃಷಿಕರು ಏನೆಲ್ಲ ಚಟುವಟಿಕೆಗಳನ್ನ ಅಥವಾ ಸಿದ್ಧತಾ ಕ್ರಮಗಳನ್ನ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಇದಿಷ್ಟು ಆಗಿತ್ತು. ಇನ್ನ ಈ ರೈತರ ಮಟ್ಟದಲ್ಲಿ ಕೆಲವೊಂದಷ್ಟು ಚಟುವಟಿಕೆಗಳನ್ನ ಮಾಡಿಕೊಳ್ಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಬೆಳೆ ಯೋಜನೆಯನ್ನ ತಯಾರು ಮಾಡ್ತಕ್ಕಂಥದ್ದು. ಏನು ಮುಂಗಾರು ಆಗುತ್ತೋ ಆ ಮುಂಗಾರಾದಂತಹ ಸಂದರ್ಭದಲ್ಲಿ ಯಾವ ಬೆಳೆಯನ್ನ ನಾವು ಬೆಳಿಬೇಕು, ಎಷ್ಟು ಪ್ರಮಾಣದಲ್ಲಿ ಬೆಳಿಬೇಕು ಅನ್ನುವಂಥದ್ದು, ಈ ತರಹದ ಬೆಳೆ ಯೋಜನೆಯನ್ನ ತಯಾರು ಮಾಡಿಕೊಳ್ತಕ್ಕಂಥದ್ದು ಹೇಗೆ ಮತ್ತೆ ಅದರಿಂದ ಏನು ಅನುಕೂಲ ಆಗುತ್ತೆ? ಸಾಮಾನ್ಯವಾಗಿ ನಾವು ಹಾಸನ ಜಿಲ್ಲೆಯಲ್ಲಿ ನೋಡೋದಾದ್ರೆ ಮುಸ್ಕಿನ ಜೋಳ ಯಥೇಚ್ಛವಾಗಿ ಬೆಳೆಯೋದನ್ನ ನಾವು ನೋಡ್ತಾ ಇದೀವಿ. ಆಲೂಗಡ್ಡೆಯನ್ನು ಕೆಲವೊಂದು ಭಾಗದಲ್ಲಿ ಬೆಳೆಯೋದನ್ನು ನೋಡ್ತಾ ಇದ್ದೀವಿ, ಕೆಲವೊಂದು ಭಾಗದಲ್ಲಿ ಭತ್ತವನ್ನು ಬೆಳೆಯೋದನ್ನು ನೋಡ್ತಾ ಇದ್ದೀವಿ. ಹೀಗೆ ವೈವಿಧ್ಯಮಯ ಬೆಳೆಗಳನ್ನ ಇರುವಂತ ಒಂದು ಜಿಲ್ಲೆ ಅಂತಂದ್ರೆ ಈ ಹಾಸನ ಜಿಲ್ಲೆ ಅಂತ ಹೇಳ್ಬೋದು. ಸೊ ಹೀಗಾಗಿ ರೈತರು ಈ ಮುಸುಕಿನ ಜೋಳದ ಬಗ್ಗೆ ಸ್ವಲ್ಪ ಏನು ಅಂತಂದ್ರೆ ಬೆಳೆ ಯೋಜನೆ ತಯಾರು ಮಾಡಿಕೊಳ್ಳೋದ್ರ ಬಗ್ಗೆ ಮತ್ತು ಆಲೂಗಡ್ಡೆ ಒಂದು ಬೆಳೆ ಯೋಜನೆ ಮಾಡ್ಕೊಳ್ಳೋದ್ರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಬೇಕು ಅನ್ನೋದು ನನ್ನ ಭಾವನೆ. ಯಾಕಂತಂದ್ರೆ ಮುಸುಕಿನ ಜೋಳ ಏನು ಅಂತಂದ್ರೆ ಮೊದಲೇದಾಗಿ ಅದು ಏನು ಅಂತಂದ್ರೆ ಹೆಚ್ಚು ಪೋಷಕಾಂಶಗಳನ್ನು ತೆಗೆದುಕೊಂಡು ಬೆಳೆಯುವಂತ ಒಂದು ಬೆಳೆ. ಎರಡನೇದೇನು ಅಂತಂದ್ರೆ, ನಾವು ಈ ಬೆಳೆ ಯೋಜನೆ ಮಾಡಬೇಕು ಅಂದಾಗ ಈ ಒಂದು ಮುಖ್ಯ ಬೆಳೆಗಳ ಜೊತೆಗೆ ಒಂದು ದ್ವಿದಳ ಧಾನ್ಯ ಬೆಳೆಗಳನ್ನ ನಾವು ಅಂತರ ಬೆಳೆಯಾಗಿ ಬೆಳ್ಕೊಳ್ಳೋದು ಬಹಳ ಮುಖ್ಯ. ಸಾಮಾನ್ಯವಾಗಿ ಒಂದು 5 ಸಾಲು ಅಥವಾ 6 ಸಾಲು ಮುಸುಕಿನ ಜೋಳ, 1 ಸಾಲು ತೊಗರಿಯನ್ನು ಹಾಕೊಂಡು ನಾವು ಬೆಳೆ ಮಾಡೋದ್ರಿಂದ ಆ ಎರಡೂ ಬೆಳೆಗಳ ಒಂದು ಬೇರಿನ ಒಂದು ರಚನೆಯನ್ನು ನೋಡಿದಾಗ ಈ ಮುಸುಕಿನ ಜೋಳದ ಬೇರುಗಳು ಮೇಲ್ಗಡೆ ಇರುತ್ತೆ, ಈ ತೊಗರಿ ಬೆಳೆಯ ಬೇರುಗಳು ಸಾಕಷ್ಟು ಆಳಕ್ಕೆ ಹೋಗಿ ಪೋಷಕಾಂಶಗಳನ್ನು ತೆಗೆದುಕೊಳ್ಳೋದ್ರಿಂದ ಮತ್ತು ಅವಧಿಯಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸ ಇರೋದ್ರಿಂದ ಮುಸುಕಿನ ಜೋಳ ನಮಗೆ ಒಂದು 3-4 ತಿಂಗಳಲ್ಲಿ ಕಟಾವು ಮಾಡಿದ್ರೆ ಅದೇ ತೊಗರಿಯನ್ನು ನಾವು 6-7 ತಿಂಗಳಿಗೆ ಕಟಾವು ಮಾಡುವಂತ ತಳಿಗಳು ಇದಾವ ಇವರು. ಈ ಒಂದು ನಿಟ್ಟಿನಲ್ಲಿ ನಾವು ಎರಡೂ ಬೆಳೆಗಳಲ್ಲಿ ಅವಧಿಯಲ್ಲಿ ವ್ಯತ್ಯಾಸ ಮತ್ತು ಬೇರುಗಳಲ್ಲಿ ವ್ಯತ್ಯಾಸ ಇರೋದ್ರಿಂದ ಇಂತಹ ಬೆಳೆಗಳನ್ನು ನಾವು ಅಂತರ ಬೆಳೆಯಾಗಿ ನಾವು ಮಾಡ್ಕೊಳ್ಳೋದ್ರಿಂದ ಈ ತರ ಬೆಳೆ ಯೋಜನೆಯನ್ನು ಮಾಡ್ಕೊಳ್ಳೋದ್ರಿಂದ ನಮ್ಗೇನು ಅಂತಂದ್ರೆ ಒಂದು ಒಳ್ಳೆಯ ಆದಾಯವನ್ನ ನಿರೀಕ್ಷೆ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನೂ ಒಂದೇನು ಅಂತಂದ್ರೆ, ಈಗ ಮುಸುಕಿನ ಜೋಳ ತೆನೆ ಹಂತದಲ್ಲಿ ಬಂದಿರುತ್ತೆ, ಮಳೆ ಹೋಗ್ಬಿಡುತ್ತೆ, ಆ ಒಂದು ನಿಟ್ಟಿನಲ್ಲಿ ಏನಾಗುತ್ತೆ, ಕಾಳುಗಳು ಕಟ್ಟುವಂತ ಒಂದು ಅವಕಾಶ ಕಡಿಮೆ ಆಗುತ್ತೆ. ಹೌದು. ಆಮೇಲೆ ಇಳುವರಿ ಮೇಲೆ ಸಾಕಷ್ಟು ಹೊಡೆತ ಬೀಳುತ್ತೆ. ಅದೇ ಸಮಯದಲ್ಲಿ ನಿಮ್ಗೆ ತೊಗರಿ ಇದ್ರೆ ಏನು ಅಂತಂದ್ರೆ, ತೊಗರಿ ಒಂದು ಏನು ಬರ ನಿರೋಧಕ ಇರುವಂತ ಒಂದು ಬೆಳೆ, ಮಳೆ ಕಡಿಮೆ ಆದ್ರೂ ಕೂಡ ಅದು ಹೂವಾಡುವ ಹಂತಕ್ಕೆ ಬರೋದು ನವೆಂಬರ್ ಡಿಸೆಂಬರ್ಗೆ ಬರುದು, ಆಮೇಲೆ ಮುಂದೆ ಕಾಯಾಗಿ ಒಂದು ಒಳ್ಳೆ ಇಳುವರಿಯನ್ನು ನಾವು ನಿರೀಕ್ಷೆ ಮಾಡಬಹುದು. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಮುಸುಕಿನ ಜೋಳ ಜೊತೆ ತೊಗರಿಯನ್ನ ಅಂತರ್ ಬೆಳೆ ಮಾಡ್ಕೊಳ್ಳುವಂತ ಬೆಳೆ ಯೋಜನೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅದೇ ತರನಾಗಿ ನಾವು ಏನು ಅಂತಂದ್ರೆ ಆಲೂಗಡ್ಡೆ ಮಾಡುವಂತ ರೈತರು ಕೂಡ 5-6 ಸಾಲು ಏನು ಅಂತಂದ್ರೆ ಆಲೂಗಡ್ಡೆ, 1 ಸಾಲು ತೊಗರಿಯನ್ನು ಹಾಕ್ಲಿಕ್ಕೆ ಶಿಫಾರಸು ಮಾಡಿದೀವಿ ನಾವು. ಆ ತರ ಮಾಡ್ಕೊಳ್ಳೋದ್ರಿಂದ ಆಲೂಗಡ್ಡೆಗೆ ಮಾಡುವಂತ ಖರ್ಚು ಏನಿದೆಯಲ್ಲ ಅದನ್ನ ನಾವು ತೊಗರಿಯಲ್ಲಿ ತಕೊಳ್ಳಿಕ್ಕೆ ಅವಕಾಶ ಇದೆ. ಆಮೇಲೆ ಆಲೂಗಡ್ಡೆ ಒಂದು 90 ದಿವಸದ ಬೆಳೆ, ಆಮೇಲೆ ಕಟಾವಾದ್ಮೇಲೆ ನಮಗೆ ಸಾಕಷ್ಟು ಸ್ಥಳಾವಕಾಶ ಸಿಗುತ್ತೆ. ಆ ಎರಡೂ ಸ್ಥಳಾವಕಾಶದ ಮಧ್ಯೆ ನಾವು ಏನಂತಂದ್ರೆ ಇನ್ನೂ ಒಂದು ಅಂತರ ಬೆಳೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹೀಗಾಗಿ ಇದು ರಿಲೇ ಕ್ರಾಪಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಒಂದು ಬೆಳೆ ಕಟಾವಿಗೆ ಬಂದ ಸಂದರ್ಭದಲ್ಲಿ ಇನ್ನೊಂದು ಬೆಳೆಯನ್ನು ನಾವು ನೆಕ್ಸ್ಟ್ ಸೋಯಿಂಗ್ ಮಾಡುವಂತಹದ್ದು ಪದ್ಧತಿ ಜಾರಿಯಲ್ಲಿದೆ. ಸೊ ಈ ತರ ಬೆಳೆ ಯೋಜನೆಗಳನ್ನು ನಾವು ಮಾಡ್ಕೊಳ್ಳೋದ್ರಿಂದ ಅಂತರ ಬೆಳೆಗಳು ಇಡೀ ಬೆಳೆ ಇಡೋಕ್ಕಿಂತ ಬದಲಾಗಿ ಅಂತರ ಬೆಳೆಗಳನ್ನು ಮಾಡ್ಕೊಳ್ಳೋದ್ರಿಂದ ಒಟ್ಟಾರ ಆದಾಯವನ್ನು ನಾವು ಜಾಸ್ತಿ ಮಾಡ್ಕೋಬಹುದು, ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆಮೇಲೆ ಮಳೆ ಹೋದಾಗೂ ಕೂಡ ಒಂದು ಬೆಳೆ ಹಾಳಾಯಿತು ಅಂತಂದ್ರೆ ಇನ್ನೊಂದು ಬೆಳೆಯಿಂದ ನಾವು ಇಳುವರಿಯನ್ನು ತೆಗಿಲಿಕ್ಕೆ ಅವಕಾಶ ಇದೆ. ಆಮೇಲೆ ರೋಗ ಕೀಟಗಳ ಒಂದು ಬಾಧೆನೂ ಕೂಡ ಕಡಿಮೆ ಅಂತರ ಬೆಳೆ ಮಾಡಿದಾಗ. ಇವೆಲ್ಲ ಒಂದು ಅನುಕೂಲತೆಗಳನ್ನು ನೋಡಿಕೊಂಡು ರೈತರು ಬೆಳೆ ಯೋಜನೆಯನ್ನು ಮಾಡ್ಕೋಬೇಕು. ಇನ್ನೂ ಒಂದು ವಿಚಾರ ನಾನು ನನ್ನ ಒಂದು ಅನುಭವದಿಂದ ಹೇಳುವುದಾದ್ರೆ, ಸಾಮಾನ್ಯವಾಗಿ ಪರಿಕರಗಳನ್ನು ಹೊಂದಿಸ್ಕೊಳ್ಳೋದ್ರ ಬಗ್ಗೆ ನಾ ಹೇಳೋದಾದ್ರೆ, ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರ, ಮಳೆ ಏಪ್ರಿಲ್ ಮುಗಿತು ಇನ್ನೇನು ಮೇದಲ್ಲೇ ಸಾಮಾನ್ಯವಾಗಿ ಆಲೂಗಡ್ಡೆ ಪ್ರಾರಂಭ ಮಾಡ್ಕೊಂಡ್ಬಿಡ್ತಾರ. ಅಲ್ಲಿ ಉಷ್ಣತೆ ಎಷ್ಟಿದೆ, ತೇವಾಂಶ ಎಷ್ಟಿದೆ ನೋಡುದಿಲ್ಲ, ಸಡನ್ ಆಗಿ ಆಲೂಗಡ್ಡೆಗೆ ಹೋಗ್ತಾರ. ಮುಂದೆ ಮಳೆ ಹೋದ ತಕ್ಷಣ ಕರಿಗೆ ಹೋಯ್ತು ಅಂತೇಳಿ ಒಂದು ಇದು ಶುರು ಆಗುತ್ತೆ. ಅದೇ ತರನಾಗಿ ಮುಸುಕಿನ ಜೋಳದಲ್ಲಿ ಕೂಡ ಸಾಕಷ್ಟು ಅನುಭವಗಳನ್ನು ನಾವು ನೋಡಿದ್ವಿ. ಏನು ಅಂತಂದ್ರೆ, ಅನೇಕ ರೈತರು ಈ ಬಿಲ್ ಇಲ್ಲದೆ ಇರುವಂತ ಕಂಪನಿಗಳಿಂದ ಬೀಜಗಳನ್ನು ತರುವಂತಹದ್ದಿರಬಹುದು, ಆಮೇಲೆ ರಾಣೆಮನೂರಿಂದ ಕೆಲವೊಂದು ಅಧಿಕೃತ ಇಲ್ಲದೆ ಇರುವಂತ ಅವರು ಬಂದು ಪ್ರಮಾಣೀಕರಣ ಅಲ್ಲ ಅನ್ನುವಂತ ಬೀಜ ಕಡಿಮೆ, ಒಂದು 50 ರೂಪಾಯಿ 100 ರೂಪಾಯಿ ಕಡಿಮೆ ಸಿಗುತ್ತೆ ಅನ್ನುವಂತ ಒಂದು ಆಸೆಯಿಂದ ರೈತರು ಬೀಜಗಳನ್ನು ಖರೀದಿ ಮಾಡ್ತಾರೆ. ಅವು ಕೊನೆಗೆ ರೋಗಕ್ಕೆ ತುತ್ತಾಗಿ ಇಳುವರಿ ನಷ್ಟವನ್ನು ಅನುಭವಿಸಿದ್ದು ಕೂಡ ನಾವು ಅರಸೀಕೆರೆ ಭಾಗದಲ್ಲಿ ನೋಡಿದ್ವಿ, ಆಲೂರು ಭಾಗದಲ್ಲಿ ನೋಡಿದ್ವಿ, ಹಾಸನ್ ಭಾಗದಲ್ಲೂ ಕೂಡ ನೋಡಿದ್ವಿ. ಅದಕ್ಕೆ ರೈತರಿಗೆ ನಾನು ಏನು ಕಿವಿ ಮಾತು ಹೇಳ್ತೀನಿ ಅಂತಂದ್ರೆ, ರೈತ ಸಂಪರ್ಕ ಕೇಂದ್ರ, ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರದಲ್ಲಿ ತಗೊಳ್ಳಿ ಅಥವಾ ಅಧಿಕೃತ ಮಾರಾಟಗಾರರಿಂದ ತಗೊಳ್ಳಿ, ದಯವಿಟ್ಟು ಬಿಲ್ಲನ್ನ ಜೋಪಾನವಾಗಿ ಇಟ್ಕೊಳ್ಳಿ, ಆಮೇಲೆ ಆ ಬೀಜದ ಚೀಲವನ್ನ ಕಾಪಾಡ್ಕೊಳ್ಳಿ, ಒಂದು ಸಾಧ್ಯವಾದ್ರೂ ಒಂದು ಇಷ್ಟು ಬೀಜವನ್ನು ಕೂಡ ತೆಗೆದಿಟ್ಟಿರಿ. ಈ ತರ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಮುಂದೆ ಆಗುವಂತ ತೊಂದರೆಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದು ಒಂದು ಭಾಗ. ಎರಡನೇದೇನು ಅಂತಂದ್ರೆ, ನಾವು ರೈತರ ಮಟ್ಟದಲ್ಲಿ ಮಾಡುವಂತಹದ್ದು ಅಂತಂದ್ರೆ, ಯಾವುದೇ ಬೆಳೆಯನ್ನ ಇಡಬೇಕಾದ್ರೆ ನಾವು ಪ್ರಪ್ರಥಮವಾಗಿ ನೋಡ್ಕೋಬೇಕಾಗಿದ್ದು ಆ ಬೆಳೆಯ ಮೊಳಕೆಯ ಪ್ರಮಾಣ ಎಷ್ಟಿದೆ ಎಷ್ಟಿದೆ ಅದನ್ನು ನಾವು ರೈತರ ಮಟ್ಟದಲ್ಲೇ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸಾಮಾನ್ಯವಾಗಿ ಆ ಬ್ಯಾಗಿನ ಮೇಲೆ ಬರೆದಿರ್ತಾರೆ, ಈಗ ಭತ್ತ ಇರಬಹುದು ಮುಸುಕಿನ ಜೋಳ ಇರಬಹುದು, 90 ಮೇಲೆ ಮೊಳಕೆಯ ಪ್ರಮಾಣ ಇದ್ರೆ ಒಂದು ಒಳ್ಳೆಯ ಬೆಳೆ ಅಂತ. ಸರ್ಟಿಫೈಡ್ ಸೀಡ್ ಮಾಡೋರು 95-98% ಏನು ಅಂತಂದ್ರೆ ಮೊಳಕೆ ಪ್ರಮಾಣ ಇರಲೇಬೇಕು. ಅದೇ ದ್ವಿದಳ ಧಾನ್ಯ ಆಗ್ಲಿ ಎಣ್ಣೆಕಾಳು ಬೆಳೆಗಳಾಗಲಿ ಅದರಲ್ಲಿ ಸ್ವಲ್ಪ ಕಡಿಮೆ, 70-80% ಅಂತೇಳಿ ಹೇಳ್ತಾರೆ. ಯಾಕಂತಂದ್ರೆ ಅಲ್ಲಿ ಒಂದು ಏನು ಅಂತಂದ್ರೆ ಮೊಳಕೆಯ ಪ್ರಮಾಣ ಕಡಿಮೆನೆ ಕಡಿಮೆ ಇರುತ್ತೆ. ಹೀಗಾಗಿ ರೈತರು ತಮ್ಮ ಮಟ್ಟದಲ್ಲಿ ಒಂದು ಮೊಳಕೆ ಪ್ರಮಾಣವನ್ನ ಮಾಡ್ಕೊಳ್ಳೋದ್ರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಬೇಕು. ಇದು ಬಹಳ ಸುಲಭವಾಗಿ ಮಾಡ್ಕೊಳ್ಳುವಂತ ಒಂದು ವಿಚಾರ ಏನು ಅಂತಂದ್ರೆ, ಒಂದು 100 ಕಾಳನ್ನು ತೆಗೆದುಕೊಂಡು ನಮ್ಮ ಮನೆಯಲ್ಲಿ ದಿವಸ ನ್ಯೂಸ್ ಪೇಪರ್ ಬಂದೇ ಬರುತ್ತೆ. ಆ ನ್ಯೂಸ್ ಪೇಪರ್ನ ನಾವು ತೆಗೆದುಕೊಂಡು 2 ಫೋಲ್ಡ್ ಮಾಡಿ ನೀರಿನಲ್ಲಿ ಅದ್ದಬೇಕು. ಅದ್ದಿದ ಮೇಲೆ ನೆಲದ ಮೇಲಾಗ್ಲಿ ಅಥವಾ ಟೇಬಲ್ ಮೇಲೆ ಆಗಿ ಹರಡಿ ಆ ಬೀಜಗಳನ್ನ ಒಂದೊಂದಾಗಿ ಹೊಂದಿಸ್ಕೋಬೇಕು. ಆಮೇಲೆ ನಿಧಾನವಾಗಿ ಈ ಏನು ಅಂತಂದ್ರೆ ನೆನೆಸಿದಂತ ಪೇಪರ್ ಅನ್ನ ಸುತ್ತಬೇಕು. ಸುತ್ತಿದ ಮೇಲೆ ಅದರ ಕೆಳಗೆ ಸುತ್ತುವ ಪೂರ್ವದಲ್ಲಿ ನಾವು ನೆನೆಸಿದಂತ ಪೇಪರ್ ಅನ್ನ ಏನು ಅಂತಂದ್ರೆ ಒಂದು ಪ್ಲಾಸ್ಟಿಕ್ ಹಾಳೆಯ ಮೇಲೆ ಹಾಕಬೇಕಾಗತ್ತೆ. ಯಾಕಂದ್ರೆ ತೇವಾಂಶ ನಾವು ಕಾಪಾಡಬೇಕು. ಸೊ ಮೊದಲು ಪ್ಲಾಸ್ಟಿಕ್ ಹಾಳೆ ಹಾಕಬೇಕು, ಆಮೇಲೆ ನೆನೆಸಿದಂತ ನ್ಯೂಸ್ ಪೇಪರ್ ಅನ್ನ ಅದರ ಮೇಲೆ ಹಾಕಬೇಕು. ಹಾಕಿದ ಮೇಲೆ ಒಂದು 100 ಕಾಳು ನೀವು ಬಿತ್ತುವಂತ ಬೀಜ, ಮುಸುಕಿನ ಜೋಳ ಇರಬಹುದು, ತೊಗರಿ ಇರಬಹುದು, ಯಾವುದೇ ಬೀಜ ಇರಲಿ, ಅದನ್ನ ನಾವು 100 ಕಾಳುಗಳನ್ನ ಒಂದು 2 ಇಂಚ್ ಅಂತರದಲ್ಲಿ ಸಾಲುಗಳಾಗಿ ನಾವು ಹೊಂದಿಸಿ ಆ ಪೇಪರ್ ಅನ್ನು ಮಡಿಕೆ ಮಾಡ್ಕೊಳ್ಳೋದ್ರಿಂದ ಮಡಚೋದ್ರಿಂದ ಮಡಿಚಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಒಂದು 5 ದಿನ ತಂಪಾದ ಪ್ರದೇಶದಲ್ಲಿ ಇಟ್ಟು ಬಿಡುದು. ಒಂದು 5 ದಿವಸ ಆದ್ಮೇಲೆ ನೀವು ಯಾವ ತರ ನೀವು ಹರಡಿರ್ತಲ್ಲ ಅದೇ ತರ ನೀವು ಆ ಒಂದು ಪೇಪರ್ ಅನ್ನ ಬಿಚ್ಚಿದಾಗ ನಿಮಗೆ ಆ ಎಲ್ಲಾ ಬೀಜಗಳು ಎಷ್ಟು ಮೊಳಕೆ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ನೀವು 100 ಬೀಜ ಹಾಕಿದ್ರೆ 90 ಬೀಜ ಹುಟ್ಟಿದ್ದು, ಇನ್ನು 10 ಬೀಜ ಹುಟ್ಟಲಿಲ್ಲ ಅಂದ್ರೆ ಅದನ್ನು 90% ಮೊಳಕೆ ಪ್ರಮಾಣ ಅಂತ ಹೇಳ್ತೇವೆ ನಾವು. ಈ ತರ ನೀವು ಸುಲಭವಾಗಿ ಮಾಡ್ಕೊಳ್ಳುವಂತ ಪದ್ಧತಿಗಳನ್ನ, ಇಲ್ಲ ಮರಳು, ಮರಳು ಅಂತಂದ್ರೆ ಎಂ ಸ್ಯಾಂಡ್ ಅಲ್ಲ, ಹೌದು, ಹೊಳೆ ಮರಳು ಅಥವಾ ಹಳ್ಳದ ಮರಳು ತಗೊಂಡು ಒಂದು ಏನು ಅಂತಂದ್ರೆ ಪ್ಲಾಸ್ಟಿಕ್ ಟ್ರೈದಲ್ಲಿ ಹಾಕೊಂಡು ಅದಕ್ಕೆ ಸಾಕಷ್ಟು ನೀರನ್ನು ಚಿಮುಕಿಸಿ ಅಲ್ಲಿ ಕೂಡ ನಾವು ಕಾಳುಗಳನ್ನು 2 ಇಂಚಿಗೆ ಒಂದೊಂದು ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಒಂದು ಏನಂತಂದ್ರೆ 2 ಇಂಚಿನಲ್ಲಿ ನಾವು ಬಿತ್ತನೆ ಮಾಡಿದ್ರೆ 25 ಆಗ್ಲಿ 50 ಆಗ್ಲಿ ಅಲ್ಲಿ ಕೂಡ ನಾವು ಮೊಳಕೆಯನ್ನು ನಾವು ನೋಡಬಹುದು. ಈ ತರ ನಾವು ಸುಲಭವಾಗಿ ಏನು ಅಂತಂದ್ರೆ ಮೊಳಕೆ ಪ್ರಮಾಣವನ್ನು ಕೂಡ ಈ ಪೂರ್ವ ಮುಂಗಾರದಲ್ಲಿ ಮಾಡ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಇನ್ನೊಂದು ಏನು ಅಂತಂದ್ರೆ, ರೈತರು ಎಷ್ಟೆಲ್ಲಾ ವ್ಯವಸಾಯ ಮಾಡ್ತೇವೆ ನಾವು, ಆದ್ರೂ ಕೂಡ ಖರ್ಚು ವೆಚ್ಚಿನ ಬಗ್ಗೆ ನಮ್ಗೆ ಯಾರ ರೈತರಂತರೂ ಹೋದ್ರು ಕೂಡ ಆದಾಯವನ್ನು ನೋಡ್ತಾರೆ ಹೊರತಾಗಿ ನಾನು ಎಷ್ಟು ಖರ್ಚು ಮಾಡಿದೆ ಅನ್ನೋಂತ ಯಾವ ರೈತರು ಲೆಕ್ಕವನ್ನು ಇಟ್ಕೊಳ್ಳಲ್ಲ. ಅದಕ್ಕಾಗಿ ನನ್ನ ಒಂದು ವಿನಂತಿ ಏನು ಅಂತಂದ್ರೆ, ಈ ಒಂದು ದಾಖಲಾತಿಗಳು ಏನಂತ ಒಂದು ನೋಟ್ಬುಕ್ ತಗೊಳ್ಳಿ ಅಥವಾ ಒಂದು ರಿಜಿಸ್ಟರ್ ತಗೊಳ್ಳಿ, ಅದು ಒಂದು 8-10 ವರ್ಷ ಬರುತ್ತೆ. ಹೌದು, ಈ ವರ್ಷ ನಾನು ಮುಸ್ಕಿನ ಜೋಳಕ್ಕೆ ಎಷ್ಟು ಖರ್ಚು ಮಾಡಿದೆ, ಬೀಜಕ್ಕೆಷ್ಟು ಹಾಕಿ, ಗೊಬ್ಬರಕ್ಕೆಷ್ಟು ಕೊಟ್ಟೆ, ಉಳುಮೆಗೆಷ್ಟು ಕೊಟ್ಟೆ, ಎಷ್ಟು ಕೃಷಿ ಕಾರ್ಮಿಕರನ್ನ ನಾವು ಪಡೆದುಕೊಂಡ್ವಿ, ಅವ್ರಿಗೆ ಎಷ್ಟು ನಾವು ಹಣವನ್ನ ಪಾವತಿ ಮಾಡಿದ್ವಿ, ಈ ತರದಲ್ಲೆಲ್ಲ ಮಾಡಿ ಇದು ಒಟ್ಟು ಖರ್ಚಾಯ್ತು, ನಾನು ಬೆಳೆ ಮಾಡಿದ ಮೇಲೆ ಎಷ್ಟು ಆದಾಯ ಬಂತು ಇದನ್ನ ನಾವು ನೋಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ನಾವು ಬಂಡವಾಳ ಹಾಕ್ತಾ ಇರ್ತೇವೆ, ಆದಾಯ ಕಡಿಮೆ ಆಗ್ತಾನೆ ಇರ್ತೈತಿ. ಸೊ ಈ ಒಂದು ನಿಟ್ಟಿನಲ್ಲಿ ರೈತರು ಒಂದು ಜಾಣ್ಮೆಯನ್ನ ಏನ್ ತೋರಿಸ್ಕೋಬೇಕು ಅಂತಂದ್ರೆ, ಯಾವ್ದ್ರಲ್ಲಿ ನಾನು ಹೆಚ್ಚು ಖರ್ಚನ್ನು ಮಾಡ್ತಾ ಇದ್ದೀನಿ, ಎಲ್ಲಿ ಕಡಿಮೆ ಮಾಡ್ಕೋಬೇಕು. ಒಂದು ಸುಲಭವಾದಂತಹ ಟಿಪ್ಸ್ ನಾ ರೈತರಿಗೆ ಹೇಳಿದೆ, ಮಣ್ಣು ಪರೀಕ್ಷೆ ಮಾಡಿಕೊಂಡು ಅದರ ತಕ್ಕಂಗೆ ಪೋಷಕಾಂಶಗಳನ್ನ ನಾವು ಬೆಳೆಗಳಿಗೆ ಹಾಕೋದ್ರಿಂದ ರಸಗೊಬ್ಬರಗಳ ಪ್ರಮಾಣವನ್ನ ಕಡಿಮೆ ಮಾಡ್ಕೋಬಹುದು. ಆಮೇಲೆ ಫಲವತ್ತತೆ ಕಾಪಾಡಿಕೊಳ್ಳಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ನಾನು ಹೀಗಾಗಿ ಮಡ್ಡಿ ಗೊಬ್ಬರ, ಒಂದು KR ಪೇಟೆಯಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಇದೆ, ಆಮೇಲೆ ಚನ್ನರಾಯಪಟ್ಟಣ ಶ್ರೀನಿವಾಸಪುರದಲ್ಲಿ ಅವ್ರದ್ದೊಂದು ಚಾಮುಂಡೇಶ್ವರಿ ಶುಗರ್ ಫ್ಯಾಕ್ಟರಿ ಅವ್ರದ್ದು ಇದೆ. ಏನೊಂದು ಒಂದು 100 ರೂಪಾಯಿ ಟನ್ಗೆ ಅವರು ಮೊದಲೆಲ್ಲ ಫ್ರೀ ಕೊಡ್ತಾ ಇದ್ರು, ಈಗ 100 ರೂಪಾಯಿ ಟನ್ಗೆ 100 ರೂಪಾಯಿ ಒಂದು ಟನ್ಗೆ ಮಡ್ಡಿ ಗೊಬ್ಬರ ಕೊಡ್ತಾ ಇದ್ದಾರೆ. ಏನು ಅಂದ್ರೆ ನಮ್ ಟ್ರಾಕ್ಟರ್ ಇದ್ರೆ ನಾವು ಹೋಗಿ ತರಬಹುದು, ಇಲ್ಲಾಂದ್ರೆ ಟ್ರಾನ್ಸ್ಪೋರ್ಟೇಶನ್ ಒಂದು 400-500 ರೂಪಾಯಿ ಒಂದು ಟನ್ಗೆ ಆಗುತ್ತೆ. ಅದು ಒಂದು 20-30 ಟನ್ ಒಂದು ತಂದು ಹಾಕೊಂಡು ಈ ಒಂದು ಪೂರ್ವ ಮುಂಗಾರದಲ್ಲಿ ಹಾಕೊಂಡು ಮುಸ್ಕಿನ ಜೋಳ ಬಿತ್ತುವಂತ ಟೈಮ್ದಲ್ಲಿ ಹಾಕೊಳ್ಳೋದ್ರಿಂದ ಭೂಮಿಯ ಫಲವತ್ತತೆಯನ್ನು ನಾವು ಸಾಕಷ್ಟು ಕಾಪಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆಮೇಲೆ ಕುರಿಗಳು ಬರ್ತಿರ್ತಾವು, ಚಿತ್ರದುರ್ಗ, ಶಿರಾ, ತುಮಕೂರು ಕಡೆಯಿಂದ ಕುರಿಗಳು ಬರ್ತವೆ, ಅವುಗಳನ್ನ ನಾವು ತಮ್ಮ ಹೊಲದಲ್ಲಿ ಮಂದೇ ಮಾಡಿಸ್ಕೊಳ್ಳೋದ್ರಿಂದ ಸಾಕಷ್ಟು ಹಿಕ್ಕೆಗಳು ಭೂಮಿಗೆ ಸೇರಿಸೋದ್ರಿಂದ ಫಲವತ್ತತೆ ಜಾಸ್ತಿ ಆಗುತ್ತೆ. ಸೊ ಈ ತರ ಕಡಿಮೆ ಖರ್ಚಿನ ಬೇಸಾಯಗಳನ್ನ ಮಾಡಿಕೊಂಡು ಆದಾಯವನ್ನ ನಾವು ಹೆಚ್ಚಿಗೆ ಮಾಡ್ಕೊಳ್ಳೋದ್ರಿಂದ ಕೃಷಿಯನ್ನ ಒಂದು ಲಾಭದಾಯಕ ಮಾಡ್ಕೊಂಡು ಹೋಗಲಿಕ್ಕೆ ಅವಕಾಶ ಇದೆ. ಇದು ಇಷ್ಟು ಏನಂತಂದ್ರೆ ಇವು ನಾವು ರೈತರ ಮಟ್ಟದಲ್ಲಿ ಮಾಡುವಂತ ಕೆಲವೊಂದು ವಿಚಾರಗಳು. ಪೂರ್ವ ಮುಂಗಾರಿನ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡುವಂತದ್ದು ಹೇಗೆ? ನನ್ನ ಒಂದು ಮೊಬೈಲ್ ಸಂಖ್ಯೆ 8-6-2-2-2-1-8-6-0. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆ. 8-7-2-2-2-1-8-6-0. ಒಳ್ಳೆಯದು ಡಾಕ್ಟರ್ ಎಸ್ ಟಿ ಭೈರಪ್ಪನವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪೂರ್ವ ಮುಂಗಾರಿಗೆ ಕೃಷಿ ಚಟುವಟಿಕೆಗಳು ಹೇಗಿರಬೇಕು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ತಮಗೂ ಕೂಡ ಧನ್ಯವಾದಗಳು. ಇದುವರೆಗೆ ಪೂರ್ವ ಮುಂಗಾರಿಗೆ ಕೃಷಿ ಚಟುವಟಿಕೆಗಳು. ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಎಸ್ಟಿ ಭೈರಪ್ಪನವರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಆರೋಗ್ಯಕ್ಕಾಗಿ ಹಸಿರೆಲೆ ಗೊಬ್ಬರಗಳು, ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಪ್ರಮೋದ್ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡ್ತೇವೆ. ಇಲ್ಲಿಗೆ ಇಂದಿನ ಹಸಿರು ಸಿರಿ ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹಸಿರು ಸಿರಿ ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿ ಬಂತು. ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಪ್ರಸ್ತುತಪಡಿಸಿದವರು ಅರಕಲುಗೂಡು ವಿ ಮಧುಸೂದನ್. ಅನ್ನವಿಡೋ ದೇವರಿಗೆ ನೆರವು ಗೋರಾ ರವಿಶಂಕರ್. ಭೂಮಿಯ ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ FM ಕೇಂದ್ರದಿಂದ ಪ್ರಸಾರವಾಯಿತು. ಕೊಡುಗೈ ದೊರೆಯುವನು.